ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದಾರೆ ಕಣೆ, ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು 2nd dose ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ವಾ? 1st dose ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, 2nd dose ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. BP ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು 2 ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಕೊರೋನಾ ಸಮಯದಲ್ಲಿ ಆರೋಗ್ಯದ ಕಾಳಜಿ. ಈ ಕುರಿತು ಭದ್ರಾವತಿ ತಾಲೂಕು ಎರೇಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದಾದಿ ಅಶ್ವಿನಿ ಅವರೊಡನೆ ಸಂದರ್ಶನ. ಎರೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ದಾದಿ ಅಥವಾ ನರ್ಸ್ ಅಶ್ವಿನಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಅಶ್ವಿನಿ ಅವರಿಗೆ. ನಮಸ್ತೆ ಸರ್. ಮಾಸ್ಕ್ ನೀವೇನು ಕಾರ್ಯಕರ್ತರು ಮಾತ್ರ ಹಾಕೋತೀರಿ, ಬೇರೆಯವರು ಹಕ್ಕಳದಲ್ಲೇ ಓಡಾಡೋದನ್ನು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಬಸ್ಗಳಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಎಲ್ಲೇ ಹೆಚ್ಚಿದ್ಯಾ ಕೊರೋನಾ ಹೋಗ ಮಾರಾಯ ಅಂತಾರೆ. ಇಂಥ ಜನಗಳೇ ಜಾಸ್ತಿ ಆಗಿರ್ಬೇಕಾದ್ರೆ ನಿಮಗೊಂದು ರೀತಿ ಇದು ಸವಾಲ್, ಇದು ಅವರಲ್ಲಿ ಪ್ರಜ್ಞೆ ಮೂಡಿಸುವಂತಹದ್ದು. ಹೇಗೆ ಇಲಾಖೆ ಸಜ್ಜಾಗಿದೆ? ಸರ್, ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ. ನಾವೀಗ ನಮ್ ಕೆಲಸನೇ ಹಳ್ಳಿಯಲ್ಲಿ ಕೆಲಸ ಮಾಡೋದ್ರಿಂದ ಮನೆ ಪ್ರತಿ ಮನೆಗಳಿಗೂ ಭೇಟಿ ಮಾಡಿದಾಗಲಿ, ಈಗ ವ್ಯಾಕ್ಸಿನ್ ಟೈಮಲ್ಲಾಗ್ಲಿ ಎಲ್ಲರಿಗೂ ಮಾಹಿತಿ ಕೊಡ್ತಿದೀವಿ. ಅವರು ಅದನ್ನ ತಗೊಂಡು ಉಪಯೋಗ ಪಡ್ಕೊಳೋದಕ್ಕಿಂತ, ಮಾಸ್ಕ್ ಹಾಕೊಳೋದಕ್ಕಿಂತ ನಾವು ಇಂಜೆಕ್ಷನ್ ತಗೊಂಡಿದೀವಿ ಬೇಡ ಅಂತ ಅನ್ನೋರು ಇದಾರೆ. ಬಟ್ ಮಾಹಿತಿ ಕೊಡೋದ್ ಕೊಡ್ತಾ ಇದೀವಿ ಸರ್. ನಾವು ಕೆಲವರು ವಾದ ಮಾಡ್ತಾರೆ, 2 ಇಂಜೆಕ್ಷನ್ ಡೋಸ್ ತಗೊಂಡಿದೀವಿ, ಆದ್ರೂ ಅವ್ರಿಗೆ ಬಂದ್ಬಿಡ್ತು, ಏನಪ್ಪಾ ಇದು ಕತೆ, ತಗೊಂಡ್ರು ಒಂದೇ, ತಗೊಳ್ದಿದ್ರು ಒಂದೇ ಅಂತ. ವ್ಯಾಕ್ಸಿನ್ ತಗೊಳೋದ್ರಿಂದ ನಾವು ಬರದೇ ಇಲ್ಲ ಅಂತ ಹೇಳಲ್ಲ, ಬಂದು ಅದು ಸಿವಿಯಾರಿಟಿ ಅಂದ್ರೆ ಕೋವಿಡ್ ಬಂದಾಗ ಸಿವಿಯಾರಿಟಿ ಆಗೋ ಚಾನ್ಸಸ್ ಕಡಿಮೆ ಅಂತ ನಾವು ಹೇಳ್ತೀವಿ, ಚಾನ್ಸಸ್ ಇದಾಗ್ಬೋದು ಅಂತ ಹೇಳ್ತೀವಿ. ಬಟ್ ಕೋವಿಡ್ ನಾವು ವ್ಯಾಕ್ಸಿನ್ ತಗೊಂಡ್ವಿ ಅಂದ ತಕ್ಷಣ ಕೋವಿಡೇ ಬರಲ್ಲ ಅಂತೇಳಿ ನಾವು ಹೇಳಲ್ಲ. ಅದೇ ಸಾವಿನ ಪ್ರಮಾಣ ಆಗ್ಲಿ, ಅದ್ರ ತೀವ್ರತೆ ಪ್ರಮಾಣ ಆಗ್ಲಿ ಕಡಿಮೆ ಆಗ್ಬೋದು. ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಸ್ಥಿತಿ ಬರಲ್ಲ, ಏನೋ ಒಂದ್ ಸಾಧನದಲ್ಲಿ ಕಡಿಮೆ ಆಗ್ಬೋದು ಅಂತ ಹೇಳಿ. ಸಾಧಾರಣ ಕೆಮ್ಮು, ಗಂಟಲು ನೋವು, ನೆಗಡಿ ಆದಾಗ ಆಗತ್ತಲ್ಲ, ಹಾಗಾಗತ್ತೆ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ್ರಿ, ಮೊದಲು ವ್ಯಾಕ್ಸಿನೇಷನ್ ತಗೊಳ್ಳಿ ಅಂತ. ಈಗ ಹಳ್ಳಿ ಕಡೆ ಹೋಗ್ತೀರಿ ನೀವು, ಮನೆ ಮನೆಗೂ ಹೋಗಿ ಎಷ್ಟ್ ಜನ ಇದಾರಪ್ಪ, ಏನು ಕತೆ, ಎಲ್ಲರಿಗೂ ಆಗಿದ್ಯಾ, 18 ವರ್ಷದ ಮೇಲ್ನವ್ರು ಎಷ್ಟ್ ಜನ ಇದಾರೆ, ಎಲ್ಲ ಕಲೆ ಹಾಕ್ತಾ ಇರ್ತೀರಿ. ಸುಳ್ಳುಗಳು ಹೇಳಿದ್ರೆ ಅದನ್ನ ಹೆಂಗೆ ನಿಮಗೆ ಗೊತ್ತಾಗತ್ತೆ ಅಂತ? ನಾವೀಗ ಅದನ್ನ ಕ್ರಾಸ್ ಚೆಕ್ ಮಾಡ್ತಿದೀವಿ ಸರ್. ನಮ್ಗೊಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದರಲ್ಲೇನೆ ಅವ್ರದ್ದು ಆಧಾರ್ ಕಾರ್ಡು ಅಥವಾ ಫೋನ್ ನಂಬರ್ ಇರುತ್ತೆ. ಆ ಫೋನ್ ನಂಬರ್ ಹಾಕ್ಬಿಟ್ಟು ನಾವು OTP ಆ ನಂಬರ್ ತಗೊಂಡು ಕ್ರಾಸ್ ಚೆಕ್ ಮಾಡಿದಾಗ್ಲೇ ಗೊತ್ತಾಗತ್ತೆ ಅವ್ರು ತಗೊಂಡಿದಾರ ಇಲ್ವಾ ಅನ್ನೋದು ಕ್ರಾಸ್ ಚೆಕ್ ಮುಖಾಂತರನೇ ಗೊತ್ತಾಗ್ತಾ ಇದೆ ಸರ್. ಸುಳ್ಳು ಹೇಳೋರಿಗೆ ಗೊತ್ತಿರಲ್ಲ, ನಾವ್ ಏನೋ ಒಂದು ಹೇಳ್ಬಿಟ್ವಿ. ಮಾಡಿರೋರು ಸಿಗಾಕೊಂಡಿರೋದು ಇದಾರೆ ಸರ್. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ನಮಗೆ ಏನ್ ಹೇಳ್ತಾರೆ, 1st dose ಎಲ್ಲ ತಗೊಂಡ್ಬಿಟ್ಟಿದೀವಿ ನಾವು, ನಮ್ದೆಲ್ಲ ಆಗಿದೆ ಅಂತಾರೆ. ನಾವೀಗ ಮನೆ ಭೇಟಿ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಅಪ್ಲಿಕೇಶನ್ ಹಾಕಿ ಚೆಕ್ ಮಾಡಿದಾಗ ಅದ್ರಲ್ಲಿ ಎಷ್ಟೋ ಜನ ಆಗದಲ್ಲೇ ಇರೋರು ಇದಾರೆ. ನಾವು ಇಷ್ಟು ದಿನದವರೆಗೂ ಅವ್ರದ್ದು ಆಗಿದೆ ಆಗಿದೆ ಅಂತ ಬಂದವರು ಕೂಡ ಈಗ ಬಂದು ವ್ಯಾಕ್ಸಿನ್ ತಗೊಂಡವರು ಇದಾರೆ ಸರ್. ಈ ಮಾಸ್ಕ್ ಹಾಕೊಳ್ಳೋದ್ರಿಂದ ಪ್ರಾರಂಭ ಮಾಡೋಣಂತೆ. ಮಾಸ್ಕ್ ಹಾಕೊಂಡಿರ್ತಾರೆ ಕೆಲವರು, ಪೊಲೀಸ್ನವ್ರು ಹಿಡಿತಾರೆ ಅನ್ನೋ ಕಾರಣಕ್ಕೂ ಅಥವಾ ಇನ್ ಯಾವ್ದೋ ಒಂದ್ ಕಾರಣ, ಇಲ್ಲ ಸಿಸ್ಟರ್ ಬೈತಾರೆ ಅಂತನೋ, ಇಲ್ಲ ಪೊಲೀಸ್ನವ್ರು ಹಿಡಿತಾರೆ ಅಂತನೋ ಮಾಸ್ಕ್ ಹಾಕಿದ್ದಿದೆ. ಹಾಕೋದ್ರಲ್ಲಿ ಆ ಮಾಸ್ಕ್ ಅನ್ನ ಎಷ್ಟು ದಿನಕ್ಕೆ ಒಂದ್ಸಲ ಒಗಿಬೇಕು ಅಥವಾ ಬದಲಿಸಬೇಕು ಅಂದ್ರೆ, ನಾವು ಹಾಕೋದು 3rd layer ಮಾಸ್ಕ್ ಸರ್. ಇದು ಸರ್ಜಿಕಲ್ ಮಾಸ್ಕ್ ಇರೋದ್ರಿಂದ 6 hours ಒಂದ್ಸರಿ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಆದಷ್ಟು ಅವ್ರು ಯಾವ ತರ ಕೆಲಸ ಮಾಡ್ತಾರೆ ಅಂದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಈಗ ಸಿಟಿಗೆ ಹೋಗಿ ಬಂದ ತಕ್ಷಣ ವಾಶ್ ಮಾಡಿದ್ರೆ ಒಳ್ಳೇದು. ಈ ಕಾಟನ್ ಮಾಸ್ಕ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಬಟ್ಟೆ ಮಾಸ್ಕ್ ಎಲ್ಲ ಇರುತ್ತೆ, ಅದನ್ನ ಯೂಸ್ ಮಾಡೋದು. ಅವರು ಇಲ್ಲಾರು ಹೋಗ್ ಬಂದ್ರು ಅಥವಾ ಇದ್ ಮಾಡಿದ್ರೆ ಬಟ್ಟೆ ಮಾಸ್ಕ್ ತೊಳೆಯೋದು ಬೇಗ, ಅವತ್ತಿಂದ ಅವತ್ತೇ ವಾಶ್ ಮಾಡೋದು ಒಳ್ಳೇದು. ಇನ್ ಕೆಲವರು ಮಾಸ್ಕ್ ಹಾಕೊಂಡಿರ್ತಾರೆ, ಆ ಮೂಗಿನ ಕೆಳಗ್ ಬಂದಿರುತ್ತೆ, ಅವ್ನ್ ಸ್ಟಿಫ್ನೆಸ್ ಇರೋದಿಲ್ಲ. ಇನ್ ಕೆಲವರು ಈ ಸದ್ಯ ಇದು ತೆಗೆದ್ರೆ ಸಾಕಪ್ಪ ಅನ್ನೋ ಮಟ್ಟದಲ್ಲಿ ಒಂಥರ ಹಿಂಸೆ ತರ ಹಾಕೊಂಡಿರ್ತಾರೆ. ಈ ತರ ಜನಗಳು ಇರ್ತಾರೆ ಅಲ್ವೇ? ಇರ್ತಾರೆ ಸರ್, ಇರ್ತಾರೆ, ಖಂಡಿತ ಇರ್ತಾರೆ. ಅಂದ್ರೆ ನಾವ್ ಏನೋ ಒಟ್ಟು ಹೇಳ್ತಾರಲ್ಲ ಅನ್ನೋದಕ್ಕೋಸ್ಕರ ಹಾಕೋರು ಇದ್ದೇ ಇರ್ತಾರೆ. ಆಯ್ತು, ಮಾಸ್ಕ್ ಮೇಂಟೈನ್ ಮಾಡಬೇಕು, ಜೊತೆಗೆ ಸ್ಯಾನಿಟೈಸ್ ಮಾಡ್ಕೋಬೇಕು ಕೈನ ಅನ್ನೋ ಒಂದು ಮಾತನ್ನ ಹೇಳ್ತೀರಿ. ಸ್ಯಾನಿಟೈಸ್ ಅಂತ ಹೇಳಿದ್ರೆ ಸೋಪ್ ಸಾಕಾ ಅಥವಾ ಅಂಗಡಿನಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತಾರ ನಮ್ ಪ್ರಾಡಕ್ಟೇ ತಗೊಳ್ಳಿ ನಮ್ ಪ್ರಾಡಕ್ಟೇ ತಗೊಳ್ಳಿ ಅಂತ? ಒಬ್ಬರೇ ಯೂಸ್ ಮಾಡಿದ್ರೆ ಸೋಪೇ ಬೆಟರ್ ಅನ್ಸುತ್ತೆ ಸರ್. ಈಗ ನಾವೊಬ್ರೆ ಈಗ ಆ ಸೋಪ್ ನಾವೊಬ್ರೆ ಯೂಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಆ ಸೋಪೇ ಸಾಕು ನಮಗೆ, ಬೇರೆಯವ್ರು ಮುಟ್ಟಲ್ಲ, ನಮ್ ಕೈದಷ್ಟೇ ನಾವು ವಾಶ್ ಮಾಡ್ಕೊಂತೀವಿ ಅಂದ್ರೆ ಈಗ 10 ಜನ ಅದೇ ಸೋಪ್ ಯೂಸ್ ಮಾಡ್ತಾರೆ ಅಂದ್ರೆ ಸೋಪ್ ಬೇಡ ಸ್ಯಾನಿಟೈಸರ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕಳೆದ ಅಲೆನಲ್ಲಿ ಈ ಹಳ್ಳಿನಲ್ಲಿ ಯಾರಿಗಾರ ಸೋಂಕು ಬಂದಿತ್ತ? ಬಂದಿದೆ ಸರ್, ಬಂದಿದೆ. ಎಲ್ಲ ಗುಣ ಆಗಿದ್ದ? ಆರಾಮಿದ್ದಾರೆ ಸರ್. ಇಲ್ಲಿ ಈ ಎರೆಹಳ್ಳಿ ಸಂಬಂಧಪಟ್ಟಂಗೆ ಯಾವ್ದು ಮರಣ ಯಾವ್ದು ಆಗ್ಲಿಲ್ಲ ಸರ್, ಆರಾಮಾಗಿದ್ದಾರೆ. ನೀವು ಅವ್ರ ಮೇಲೆ ಒಂದು ನಿಗಾ ಇಟ್ಟಿದ್ರಿ? ಇಟ್ಟಿದೀವಿ ಸರ್. ಅಂದ್ರೆ ಎಲ್ಲಾ ಟೈಮಲ್ಲಿ ಕೋವಿಡ್ ಆ ಟೈಮ್ ಫಸ್ಟ್ ಸೆಕೆಂಡ್ ವೇವ್ ಅಲ್ಲಿ ಫಸ್ಟ್ ಅಲ್ಲಿ ಜಾಸ್ತಿ ಬರ್ಲಿಲ್ಲ ಈ ಹಳ್ಳಿಗೆ, ಸೆಕೆಂಡ್ ವೇವ್ ಅಲ್ಲಿ ಜಾಸ್ತಿ ಇತ್ತು ಸರ್. ಹೆದರ್ಕೊಂಡಿದ್ರ ಹೇಗೆ? ತುಂಬಾನೇ. ಅಂದ್ರೆ ಏನಾಯ್ತಂದ್ರೆ ಫಸ್ಟ್ ವೇವ್ ಬಂದಾಗ ಐಸೋಲೇಟ್ ಮಾಡ್ತಾರೆ ಅಂತ ಹೇಳಿ ಫಸ್ಟ್ ಟೈಮ್ ಬಂದಾಗ ಒಂದ್ 13 ಮೆಂಬರ್ಸ್ ಒಟ್ಟಿಗೆ ಬಂದ್ಬಿಡ್ತು. ಅವಾಗ ಏನ್ ಮಾಡಿದ್ರು, ಮನೇಲಿ ಐಸೋಲೇಷನ್ ಇರ್ಲಿಲ್ಲ, ಹಾಸ್ಪಿಟಲ್ ಐಸೋಲೇಷನ್ ಇತ್ತು. ಅವಾಗ ಹೆದರ್ಕೊಂಡಿದ್ದು ಅರ್ಧ ತುಂಬಾ ಜನ ಇದೆ ಸರ್, ಕೋವಿಡ್ ನಮಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ, ಕೂಡಾಕ್ಬಿಡ್ತಾರೆ ಅನ್ನೋದು ಹೆದರ್ಕೊಂಡಿದ್ದು ಇದೆ. ಅವಾಗ ಅವ್ರಿಗೆ ಸಾಂತ್ವನ ಹೇಗ್ ಮಾಡ್ತಿದ್ರಿ ನೀವು? ಆ ಟೈಮಲ್ಲಿ ಎಲ್ಲ ಅದ ಅವ್ರಿಗೆ ಯಾವ ರೀತಿ ಅಂದ್ರೆ, ಈಗ ಲಾಸ್ಟ್ ಟೈಮ್ ಹೋಗಿ ಬಂದಿರ್ತಾರಲ್ಲ ಕೋವಿಡ್ ಕೇರ್ ಸೆಂಟರ್ಗೆ ಹೋಗಿ ಬಂದವರಿಗೆ ಯಾವ ತರ ಇರುತ್ತೆ ಅಂತ ಹೇಳಿ ಅಲ್ಲಿ ಪರಿಸ್ಥಿತಿ ಹೇಳಿ ನೀವು ಹೇಳಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತಾನು ಹೇಳಿರ್ತೀವಿ. ಮತ್ತೆ ನಾವು ಮಾಹಿತಿ ಕೊಡ್ತೀವಿ, ಈ ತರ ಎಲ್ಲ ತೊಂದರೆ ಇರಲ್ಲ ನಿಮಗೆ ಹೋಗಿ ಬನ್ನಿ ಅಂತಾನು ಹೇಳ್ತೀವಿ. ಈ ನರ್ಸ್ ಕೆಲಸ ಅಂದ್ರೆ ಬರೀ ಕೋವಿಡ್ ಸಂದರ್ಭದಲ್ಲಿ ಇಷ್ಟೇ ಅಂತ ಆಗಲ್ಲ. ಇಲ್ಲ ಇಲ್ಲ ಸರ್, ಎಲ್ಲಾ ಕೆಲಸನು ಮಾಡಬೇಕು. ಈಗ ನಮ್ಗೆ ಏನ್ ಹೇಳ್ತಾರೆ, ಈ ಕೋವಿಡ್ ವ್ಯಾಕ್ಸಿನ್ ಟೈಮ್ ಅಲ್ಲಿ ಬರೀ ವ್ಯಾಕ್ಸಿನ್ ಅಂತಾನೆ ಇರಲ್ಲ. ಈಗ ವ್ಯಾಕ್ಸಿನ್ ಟೈಮ್ ಅಲ್ಲಿ ನಾವು ಹಳ್ಳಿ ಮೇಲೆ ಕೆಲಸ ಮಾಡೋರು ಪ್ರತಿಯೊಂದು ಕೆಲಸನು, ವ್ಯಾಕ್ಸಿನೇಷನ್ ಎರಡಾಯ್ತು, ಬಸರಿ ಬಾಣಂತಿಯವ್ರದ್ದು ಆರೈಕೆ ಆಯ್ತು, ಮತ್ತೆ ಮಕ್ಳದಿರತ್ತೆ, ಚಿಕ್ಕ ಮಕ್ಳು ವ್ಯಾಕ್ಸಿನೇಷನ್ ಆಯ್ತು, ಕೆಲವೊಂದು ಪ್ರೋಗ್ರಾಮ್ಗಳಿರುತ್ತೆ ನಮ್ಗೆ, ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್, ಅದ್ರ ಪ್ರೋಗ್ರಾಮ್ಸ್ ಕರ್ತವ್ಯಗಳಾಯ್ತು, ಎಲ್ಲದನ್ನು ಮಾಡ್ಬೇಕು. ಬರೀ ಕೋವಿಡ್ ಇಂದ ಒಂದೇ ಅಲ್ಲ, ಕಮ್ಯುನಿಕೇಬಲ್ ಡಿಸೀಸ್ ತುಂಬಾ ಕೇಸಸ್ ಇರುತ್ತಲ್ಲ ಅದನ್ನು ನೋಡ್ಕೋಬೇಕು. ಈಗೆಲ್ಲ ಏನಾಗಿದೆ ಅಂದ್ರೆ ಕಮ್ಯುನಿಕೇಬಲ್ ಡಿಸೀಸ್ ಕೋವಿಡ್ ಒಂದು ಬಿಟ್ಟು ಈಗ ಡೆಂಗ್ಯೂ ಚಿಕನ್ ಗುನಿ ಎಲ್ಲ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಕೂಡ ಕೆಲಸ ಮಾಡ್ತಾ ಇದೀವಿ. ಮತ್ತೆ ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆನೂ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಈಗ 60 ವರ್ಷದ ಮೇಲ್ಪಟ್ಟವರಿಗೆ ಅದ್ರ ಬಗ್ಗೆನೂ ಕೆಲಸ ಮಾಡ್ತಾ ಇದೀವಿ. ಬಟ್ ಸೀನಿಯರ್ ಸಿಟಿಜನ್ಸ್ ಎಲ್ಲ ಇರುತ್ತಲ್ಲ, ಅವ್ರಿಗೂ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದೀವಿ. ಏನು ಸಣ್ಣ ಹುಡುಗಿ ಏನ್ ಗೊತ್ತಾಗತ್ತೆ, ನಮ್ಮ ಅನುಭವ ದೊಡ್ಡದು ಅನ್ನೋರು ಇರ್ತಾರ? ಅಥವಾ ಇರ್ತಾರೆ ಅಂತವ್ರು ಇದಾರೆ ಸರ್. ಈಗ ಅಯ್ಯೋ ಇವ್ರಿಗೆ ನಾವು ಅವಾಗೆಲ್ಲ 10 ಮಕ್ಳು ಆಗ್ತೀವಿ, ಒಂದ್ ಪ್ರೆಗ್ನೆನ್ಸಿ ಮನೆಗೆ ಹೋದ್ವಿ ಅಂತಂದ್ರೆ ನಾವು, ಏಯ್ ಬಿಡವ ನಾನು ಅವಾಗ 10 ಮಕ್ಳು ಅಡ್ಕೊಂಡಿದ್ದೀನಿ, ನನಗೇನು ತೊಂದರೆ ಇಲ್ಲ, ಈಗ ಯಾಕೆ ಈ ತರ ಎಲ್ಲ ಸಮಸ್ಯೆ, ನೀವ್ ಅಷ್ಟೇ ಹೇಳ್ತಿದ್ರ ನಾವೆಲ್ಲ ಚೆನ್ನಾಗಿದ್ದೀವಿ ನಾವು ಮಾಡ್ಲಿಲ್ವಾ ಅಂತೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿ ಅಂದ್ರೆ ಅವಾಗ ಆತರ 10 ಮಕ್ಳನ್ನ ಆದ್ರೂ ಕೂಡ ಈಗ ಏನಾಗುತ್ತೆ ಅಂತಂದ್ರೆ 10 ಮಕ್ಳು ಇದ್ದಾಗ ಅವಾಗಿಂದ ಇದಕ್ಕೂ ಈಗಲೂ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ ಅವ್ರಿಗೆ ತಿಳುವಳಿಕೆನು ಕೊಟ್ಟಿದೀವಿ ಸರ್. ಹಳ್ಳಿ ಕಡೆ ಹಿಂದೆ ಸೂಲಗಿತ್ತಿಯರು ಅಂತ ಇರ್ತಾ ಇದ್ರು, ಅಂದ್ರೆ ಯಾವ್ದೋ ಒಂದು ಅಜ್ಜಿ ಹೇರಿಗೆ ಮಾಡಿಸೋ ಅಂತ ರೀತಿ, ಈಗಲೂ ಆ ತರದವ್ರು ಇದಾರ? ಈಗ ಹೋಮ್ ಡೆಲಿವರೀಸ್ ನಾವು ಬಂದ್ಮೇಲೆ ಇಲ್ಲಿ ಈ ವ್ಯಾಪ್ತಿಲಿ ಯಾವ್ದು ಹೋಮ್ ಡೆಲಿವರೀಸ್ ಆಗಿಲ್ಲ. ಅಂದ್ರೆ ಈಗ ಆದಷ್ಟು ಎಷ್ಟು ಸದ್ಯಗತ್ತೆ ಅಂದ್ರೆ, ಈಗ ಡೆಲಿವರಿ ಟೈಮ್ ಇದೆ ಅಂತ ಅನ್ನುವಾಗ ಅವ್ರ ಮನೆ ಭೇಟಿ ಕೊಟ್ಟು ನೀವು ಹಾಸ್ಪಿಟಲ್ ಡೆಲಿವರಿನೇ ಮಾಡ್ಕೋಬೇಕು ಅಂತ ಹೇಳಿ ಮಾಹಿತಿ ಕೊಟ್ಟು, ತೀರಾ ಒಂದು 10 ಜನ ಇದ್ರಂದ್ರೆ ಒಬ್ರು ಅಷ್ಟೇ ತೀರಾ ನಮ್ಗೆ ಹಾಸ್ಪಿಟ್ಲಿಗೆ ಹೋಗ್ದಲ್ಲೇ ಇದ್ದವ್ರು ಇರ್ತಾರೆ. ಈಗ ನಮ್ಗೆ ಹತ್ರದಲ್ಲಿ ಅಂತರಂಗಿ ಹಾಸ್ಪಿಟಲ್ ಇದೆ, ಅಲ್ಲಿಗೂ ಡೆಲಿವರಿ ಕಳಿಸ್ತಾ ಇದ್ವಿ ಸರ್. ಈಗ ಹಳಬ್ರು ಇದಾರೆ, ಆದ್ರೆ ಡೆಲಿವರೀಸ್ ಯಾರು ಮಾಡ್ತಾ ಇಲ್ಲ. ಔಷಧಿಗಳು ಬೇಕು ಅಂತಾರೆ, ನಿಮ್ಮ ಹತ್ರ ಬರ್ತಾರೆ? ಒಂದ್ ಸಣ್ಣ ತಲೆನೋವು, ಮೈ ಕೈ ನೋವು, ಅದಾಗಿದೆ ಇದಾಗಿದೆ, ನೀವೇ ಒಂದು ಮಾತ್ರೆ ಕೊಡಿ ಅಂತಾರೆ. ಅಂತ ಸಂದರ್ಭದಲ್ಲಿ ನೀವು ಡಾಕ್ಟರ್ ಕೇಳಿ ಕೊಡ್ತೀರೋ ಅಥವಾ ನಿಮ್ಮ ಅನುಭವನೇ ಉಪಯೋಗ ಮಾಡಿ ಕೊಡ್ತೀರ? ಈಗ ನಮಗೆ ಅದ್ ಕಂಡೀಷನ್ ನೋಡ್ಕೊಂತೀವಿ ಸರ್. ಜ್ವರ ಶೀತಕ್ಕೆ ಮಾತ್ರ, ಈಗ ಕೋವಿಡ್ ಮುಂಚೆಗೆ, ಕೋವಿಡ್ ಬರಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ಜ್ವರ ಶೀತ ಕೆಮ್ಮು ಮತ್ತೆ ಪ್ರೆಗ್ನೆನ್ಸಿಗೆ ಬಾಣಂತಿಗೆಲ್ಲ ನಾವೇ ಮಾತ್ರೆಗಳು ಕೊಡ್ತಿದ್ವಿ. ಈಗೇನಾಗಿದೆ, ಶೀತ ಕೆಮ್ಮು ಜ್ವರ ಅಂತಂದ್ರೆ ಆದಷ್ಟು ಹಾಸ್ಪಿಟಲ್ ರೆಫರ್ ಮಾಡ್ತೀವಿ. ಮತ್ತೆ ಏನಾದ್ರು ಜಸ್ಟ್ ಶೀತ ಇಲ್ಲ ಜ್ವರ, ಪ್ರತಿ ಸಣ್ಣ ಜ್ವರ ಅಂತಂದ್ರೆ ನಾವೇ ಮಾತ್ರೆಗಳು ಕೊಡ್ತಾ ಇದೀವಿ. ಈಗ ಪ್ರೆಗ್ನೆನ್ಸಿಗೆ ಆದ್ರೆ ಏನೇನು ಸರ್ಕಾರದಿಂದ ಸವಲತ್ತುಗಳು ಸಿಗುತ್ತೆ? ಪ್ರೆಗ್ನೆನ್ಸಿ ಇಂದ ಹಿಡಿದು ನಮ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಿದೆ ಅಂದ್ರೆ, ಪ್ರೆಗ್ನೆಂಟ್ ಆದಾಗಿಂದ ಹಿಡಿದು ಡೆಲಿವರಿ ವರ್ಗೂ ಅವಳಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ ನಾವು, ಪ್ರತಿ ಪ್ರೆಗ್ನೆನ್ಸಿಲಿ 4 ಟೈಮ್ ಮಾಡ್ತೀವಿ, ಅದೆಲ್ಲ ಫ್ರೀ ಟೆಸ್ಟ್ ಇರುತ್ತೆ. ಮತ್ತೆ ಅವಳಿಗೆ ಟ್ಯಾಬ್ಲೆಟ್ ಕೊಡೋದಾಗಿರ್ಬೋದು, ಅವಳದ್ದು ಸ್ಕ್ಯಾನಿಂಗ್, ಈಗ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಲಿಮಿಟೆಡ್ ಸ್ಕ್ಯಾನಿಂಗ್ ಇರುತ್ತೆ, ಅದನ್ನು ಕೂಡ ಫ್ರೀಯಾಗಿ ಮಾಡ್ಕೊಡ್ತಾ ಇದೀವಿ. ಮತ್ತೆ ಡೆಲಿವರಿನು ಕೂಡ ನಮ್ಮ ಹಾಸ್ಪಿಟಲ್ ಅಲ್ಲಿ ಮಾಡ್ತಿದ್ದೀವಿ. ಬಾಣಂತಿಯವರಿಗೆ, ಬಾಣಂತಿರಿ ಈಗ ನಮ್ಮಲ್ಲಿ ಪ್ರೆಗ್ನೆನ್ಸಿಲಿ ಬಾಣಂತಿಲಿ ಹೆರಿಗೆ ಬತ್ತಿ ಅಂತ ಹೇಳಿ ಕೊಡ್ತೀವಿ ಸರ್. ಆ ಹೆರಿಗೆ ಬತ್ತಿಯನ್ನು ನಮ್ಮ ಇದ್ರಂದೇ ಕೊಡ್ತೀವಿ. ಮತ್ತೆ ಇಂಜೆಕ್ಷನ್ಸ್ ಅವಳಿಗೆ ಮಗುಗಾಗ್ಲಿ ಅವಳಿಗಾಗ್ಲಿ, ಮತ್ತೆ ಡೆಲಿವರಿ ಟೈಮ್ ಅಲ್ಲಿ ಏನಾದ್ರು ಕಾಂಪ್ಲಿಕೇಟೆಡ್ ಆಯ್ತು ಅಂದ್ರೂ ಅವಳಿಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಸರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಗಳಲ್ಲಿ. ಎಲ್ಲರೂ ಹೇಳ್ತಾರೆ ಆ ಸಂದರ್ಭದಲ್ಲಿ ಒಂದ್ ರೀತಿ ಪೌಷ್ಟಿಕ ಆಹಾರ ಬೇಕು ಅಂತ ಹೇಳಿ. ಈ ಪೌಷ್ಟಿಕ ಆಹಾರ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಹತ್ರ ಏನೂ ಇಲ್ಲ, ತುಂಬಾ ಬಡವರಿದೀವಿ, ನೀವ್ ಹೇಳದೆಲ್ಲ ನಾವು ಮಾಡಕ್ ಆಗಲ್ಲ ಅಂತಂದ್ರೆ, ಅಂತವ್ರಿಗೆ ಏನ್ ಸಹಾಯ ಮಾಡ್ತೀವಿ? ನಾವು ಸಹಾಯ ಅಂತಂದ್ರೆ ಈಗ ಹಣದ ಸಹಾಯ ಅಲ್ದಲ್ಲ ಇದ್ರು, ಈಗ ಹೆರಿಗೆ ಬತ್ತೆ ಕೊಟ್ಟು ಅವಳಿಗೆ ತಾಯಿ ಹರಕೆಗೆ ಮಾತೃವಂದನಾ ಯೋಜನೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬಿಡಿಸಿ ಹೇಳಿ. ಮಾತೃವಂದನಾ ಯೋಜನೆ ಅಂತಂದ್ರೆ ಇದು ಮೊದಲನೇ ಗರ್ಭಿಣಿಗೆ ಅನ್ವಯ ಆಗತ್ತೆ ಸರ್. ಇದು ಎಪಿಎಲ್ ಬಿಪಿಎಲ್ ಕಾರ್ಡ್ ಅಂತೇನಿಲ್ಲ, ಎಪಿಎಲ್ ಕಾರ್ಡ್ ಇರ್ಬೋದು ಬಿಪಿಎಲ್ ಕಾರ್ಡ್ ಇರ್ಬೋದು ಎಲ್ಲರಿಗೂ ಬರುತ್ತೆ. ಅದು ತಾಯಿಗೆ ಮಾತೃವಂದನಾ ಮೊದಲನೇ ಗರ್ಭಿಣಿಲಿ ಅವಳು ಒಂದ್ಸರಿ ನಾವು ಗರ್ಭಿಣಿ ಅಂತ ನೋಂದಾಯಿಸಿಕೊಂಡಾಗ 1,000 ದುಡ್ಡು ಬರುತ್ತೆ, ಅಂದ್ರೆ ಅವಳು ಎಂಟ್ರಿ ಆಗಿ ಆನ್ಲೈನ್ ಅಲ್ಲಿ ಆದ್ಮೇಲೆ. ಮತ್ತೆ 6 ತಿಂಗಳು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಏನ್ ಹೇಳ್ತೀವಿ, ಸೆಕೆಂಡ್ ಟ್ರೈಮಿಸ್ಟರ್ ಆದ್ಮೇಲೆ ಮತ್ತೆ 2,000 ಬರುತ್ತೆ. ಮತ್ತೆ ಅವಳು ಡೆಲಿವರಿ ಆಗಿ ಮಗುಗೆ 3 ತಿಂಗಳು ಇಂಜೆಕ್ಷನ್ ಆದ್ಮೇಲೆ ಮತ್ತೆ ರೆಕಾರ್ಡ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ಮೇಲೆ ಮತ್ತೆ 2,500 ಬರುತ್ತೆ. ಮತ್ತೆ ಹೆರಿಗೆ ಬತ್ತಿ ಅಂತ ಹೇಳ್ತೀವಿ, ಜನನ ಸುರಕ್ಷಾ ಯೋಜನೆ, ಅದರಿಂದ 600 ರೂಪಾಯಿ ಮತ್ತೆ 700 ರೂಪಾಯಿ. ಪ್ರೈವೇಟ್ ಹಾಸ್ಪಿಟಲ್ ಆದ್ರೆ 600 ರೂಪಾಯಿ ಕೊಡ್ತಾರೆ, ಮತ್ತೆ ಇದರಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಡೆಲಿವರಿ ಆದ್ರೆ 700 ರೂಪಾಯಿ ಕೊಡ್ತಾರೆ, ಅಲ್ಲಿ ಹಾಸ್ಪಿಟಲ್ಗಳಲ್ಲಿರುತ್ತಲ್ಲ ಹಾಸ್ಪಿಟಲ್ ಡೆಲಿವರಿಗೆ ಮಾತ್ರ. ಜನಗಳಲ್ಲಿ ಇದ್ರ ಬಗ್ಗೆ ಅರಿವಿದೆ ಅಂತೆ, ಅಮೌಂಟ್ ಇಂದ ಚೆನ್ನಾಗಿ ಅರಿವಿರುತ್ತೆ ಜನಗಳಿಗೆ. ಈಗ ಮಾತೃವಂದನಾಗ್ಲಿ ಪ್ರೆಗ್ನೆನ್ಸಿ ಅಂತ ಅವರು ಹೇಳ್ತಾರಲ್ಲ, ಪ್ರೆಗ್ನೆನ್ಸಿ ಅವರಿಗೆ ಗೊತ್ತೇ ಇದ್ದೇ ಇರುತ್ತೆ. ಈಗ ಮಾತೃವಂದನದಾಗ್ಲಿ JSY ಅಮೌಂಟ್ ಅಂತ ಹೇಳ್ತೀವಿ, ಜನನ ಸುರಕ್ಷಾ ಯೋಜನೆ ಅಮೌಂಟ್ ಇಂದಾಗ್ಲಿ ಎಲ್ಲರಿಗೂ ಅರಿವಿದೆ ಸರ್, ಪ್ರೆಗ್ನೆನ್ಸಿ ಅವರಿಗೆ ಎಲ್ಲರಿಗೂ ಅರಿವಿದೆ. ಒಳ್ಳೇದು ಅಶ್ವಿನಿ ಅವರೇ, ಕೊರೋನಾ ಸಂದರ್ಭದಲ್ಲಿ ಒಂದ್ ರೀತಿ ನೀವು ಜನಗಳ ಜೊತೆ ನಿಮ್ಮ ಪ್ರಾಣನ ಒಂದ್ ರೀತಿ ಒತ್ತೆ ಇಟ್ಟು ವ್ಯವಹಾರ ಮಾಡ್ತಾ ಇರ್ತೀವಿ. ಜನಗಳು ಒಂದ್ ರೀತಿ ಸಹಕಾರ ಮಾಡಬೇಕು, ನಮ್ಮವರು ನಮಗೋಸ್ಕರ ದುಡಿತಾ ಇದ್ದಾರೆ ಅನ್ನೋ ಒಂದು ಮನೋಭಾವನೆ ಬಂದಾಗ ಬಹುಶಃ ಒಂದು ಆರೋಗ್ಯಯುತ ಹಳ್ಳಿಯಾಗಿ ಬದಲಾಗತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ. ಇದುವರೆಗೂ ಕೊರೋನಾ ಸಮಯದಲ್ಲಿ ಆರೋಗ್ಯದ ಕಾಳಜಿ ಕುರಿತು ಭದ್ರಾವತಿ ತಾಲೂಕು ಎರೆಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದಾದಿ ಅಶ್ವಿನಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಶ್ರೀ ಎಂಎ ಸುದರ್ಶನ. ಇನ್ನು ಮುಂದೆ ಕೇಳಿ ಕೊರೋನಾ ವಾರಿಯರ್ಸ್ ಶಿವಮೊಗ್ಗ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನವೀನ್ ಪ್ರಕಾಶ್ ಅವರೊಡನೆ ಸಂದರ್ಶನ. ಪ್ರಸ್ತುತ ಶಿವಮೊಗ್ಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ ನವೀನ್ ಪ್ರತಾಪ್ ನಮ್ಮೊಂದಿಗಿದ್ದಾರೆ. ಅವರ ಒಂದು ಕೆಲಸದ ಅನುಭವಗಳನ್ನ ದಾಖಲಿಸ್ತಾ ಹೋಗೋಣಂತೆ ಒಂದೊಂದಾಗಿ. ನಮಸ್ಕಾರ ನವೀನ್. ನಮಸ್ತೆ ಸರ್. ತಾವು ಮೂಲತಃ ಚನ್ನಗಿರಿಯವರು, ಚನ್ನಗಿರಿಯಿಂದ ಶಿವಮೊಗ್ಗಕ್ಕೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಬರ್ತಾ ಇದ್ದೀರಿ? ಹೌದು ಸರ್, KSRTC ಬಸ್ ಇರೋದ್ರಿಂದ ಪಾಸ್ ಮಾಡಿಸಿದ್ದೇನೆ, ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೇನೆ. ಎಷ್ಟು ಗಂಟೆ ಹಿಡಿಯುತ್ತೆ ಪ್ರಯಾಣ ಸರ್? 1 ಗಂಟೆ ಜರ್ನಿ ಆಗುತ್ತೆ ಸರ್ ನನಗೆ. ಬೆಳಿಗ್ಗೆ 8 ಗಂಟೆಗೆ ಹೊರಟ್ರೆ ಅಲ್ಲಿ ಈ ಶಿವಮೊಗ್ಗ ಬರೋಷ್ಟಿಗೆ 1 ಗಂಟೆ ಆಗುತ್ತೆ. ಅದು 1 ಗಂಟೆ ಜರ್ನಿ ಇರೋದ್ರಿಂದ 9 ಗಂಟೆ ಆಗುತ್ತೆ. 9:30 10 ಗಂಟೆ ಅಷ್ಟೇ ನಾವು PHC ಗೆ ತಲುಪ್ತೇವೆ. ಆ ನಂತರದಲ್ಲಿ THO ಅವರು ಒಂದು ಆದೇಶ ಕೊಟ್ಟಿರ್ತಾರ, ಯಾವ ಕ್ಯಾಂಪ್ ಮಾಡಬೇಕು, ಯಾವ ಏರಿಯಾಗೆ ಹೋಗಬೇಕು ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ತಿಳಿಸಿರ್ತಾರ. ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಡಾಕ್ಟರ್ ನಿರ್ಧಾರ ಮಾಡಿಬಿಟ್ಟು ನಮಗೆ ಆಯಾ ಏರಿಯಾಕ್ಕೆ ನಮ್ಮನ್ನ ಕ್ಯಾಂಪ್ ಮುಖಾಂತರ ಗಾಡಿಯಲ್ಲಿ ಕಳಿಸ್ಕೊಡ್ತಾರ. ಕಳಿಸ್ಕೊಟ್ಟ ನಂತರ ನಾವು ಅಲ್ಲಿ ಹೋಗ್ಬಿಟ್ಟು ಕಿಟ್ ಹಾಕೊಂಡು ಡಾಟಾ ಎಂಟ್ರಿ ಸಹಾಯದಿಂದ ಆಶಾಕರ್ತರ ಸಹಾಯದಿಂದ ಕೋವಿಡ್ ಟೆಸ್ಟ್ಗಳನ್ನ ಮಾಡ್ತಾ ಹೋಗ್ತೀವಿ. ಅಲ್ಲೇ ಒಂದ್ ನಿಮಿಷ, ಈಗ ನೀವು PHC ಗೆ ಬರ್ತೀರಿ, PHC ಗೆ ಬಂದಾಗ ಅವ್ರು ಇಂತಿಂತ ಏರಿಯಾಕ್ ಹೋಗ್ಬೇಕು ಅಂತ ಇದ್ ಮಾಡಿರ್ತಾರೆ. ಅದನ್ನ ಅವ್ರು ಹೇಗ್ ತೀರ್ಮಾನ ಮಾಡ್ತಾರೆ, ಇಂತ ಏರಿಯಾಗಳು ಹೀಗೀಗೆ ಇದ್ದು ಅಂತೇಳಿ? ಅದೇನಾರ ಕೋವಿಡ್ ಜಾಸ್ತಿ ಇರೋ ಜಾಗಗಳ ಅಥವಾ ಸುಮ್ನೆ ರುಟೀನ್ ಚೆಕಪ್ ಹೇಗೆ? ಎರಡು ಆಧಾರನೂ ನೋಡ್ತಾರೆ ಸರ್ ಒಮ್ಮೆ, ಯಾಕಂದ್ರೆ ಹೆಚ್ಚು ಸೋಂಕಿರೋ ಜಾಗನೂ ನಾವು ಪತ್ತೆ ಹಚ್ಕೊಂಡು ಹೆಚ್ಚಿನ ಜನಕ್ಕೆ ಸ್ಪ್ರೆಡ್ ಆಗದಲೇ ಇರಲಿ ಅಂದ್ರು ಏನ್ ಮಾಡ್ಬಿಟ್ಟು ಅಲ್ಲಿಗೂ ಕೆಲವು ತಂಡಗಳನ್ನು ಕಳಿಸ್ತಾರೆ. ಇನ್ನು ಕೆಲವು ಜಾಗದಲ್ಲಿ ಇನ್ನು ಸೋಂಕು ತಗಲಿರೋದಿರಲ್ಲ, ಆ ಜಾಗದಲ್ಲಿ ಯಾರಿಗೂ ತಗುಲಬಹುದು ಅನ್ನೋ ಕಾರಣಕ್ಕೋಸ್ಕರ ಅಕಸ್ಮಾತ್ ನೆಗೆಟಿವ್ ಬಂದ್ರೆ ತುಂಬಾ ಒಳ್ಳೇದು, ನಮಗೆ ಪಾಸಿಟಿವ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚು ಅಲ್ಲಿಗೂ ಒಂದು ತಂಡಗಳನ್ನು ಕಳಿಸ್ತಾರೆ. ಎರಡು ಭಾಗದಲ್ಲೂ ಸರಿಸಮಾನವಾಗಿ ಕೆಲಸ ಮಾಡುತ್ತೆ ಸರ್. ಈಗ ಒಬ್ಬ ವ್ಯಕ್ತಿಗೆ ನೆಗೆಟಿವ್ ಬಂದ್ಬಿಡತ್ತಪ್ಪ, ಖುಷಿಯಾಗಿ ಮನೆ ಅವನ ಅದನ್ನ ಪರ್ಮನೆಂಟ್ ಅಂತ ತಿಳ್ಕೋಬಹುದಾ? ತಪ್ಪು ಸರ್. ಅದು ನಾವು ಬೆಳಿಗ್ಗೆ ಆಹಾರ ಊಟ ಮಾಡ್ತೀವಿ, ಆಹಾರ ಊಟ ಮಾಡಿದ ಮಧ್ಯಾಹ್ನದವರೆಗೆ ಮಾತ್ರ ನಮ್ಮಲ್ಲಿ ಶಕ್ತಿ ಇರುತ್ತೆ. ಸಂಜೆ ಒಳಗೆ ಜೀರ್ಣಕ್ರಿಯೆ ಊಟ ಖಾಲಿ ಆಗುತ್ತೆ. ಹಾಗೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಿರುತ್ತೆ, ಅಲ್ಲಿವರೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ, ರೋಗದ ವಿರುದ್ಧ ಹೋರಾಡುತ್ತೆ. ಅಕಸ್ಮಾತ್ ನಮ್ಮಲ್ಲಿ ಕಡಿಮೆ ಆದಾಗ ರೋಗ ತಗಲುತ್ತೆ. ಹಾಗೆ ನಾವು ಕೊರೋನಾದಿಂದ ದೂರ ಇದ್ದಷ್ಟು ನಾವು ಎಷ್ಟು ಜಾಗೃತರಾಗಿರ್ತೀವಿ ಅಲ್ಲಿಂದ ನಾವು ಅದರಿಂದ ದೂರ ಇರ್ತೇವೆ. ಅಕಸ್ಮಾತ್ ಅದನ್ನು ನೆಗ್ಲಿಜೆನ್ಸಿ ಮಾಡಿದ್ರೆ ನಾವು ಮಾಸ್ಕ್ ಧರಿಸ್ತಲೇ ಇರೋದು ಅಥವಾ ಕೈ ಶುದ್ಧವಾಗಿ ಇಟ್ಕೊಳ್ದಲೇ ಇರೋದು ಅಥವಾ ಇಲ್ಬೇಕಲ್ಲಿ ಕಂಡಲ್ಲಿ ಹೇಗ್ ಬೇಕಾಗಿ ತಿಂತಾ ಇರೋದು ಆ ತರ ಮಾಡ್ತಾ ಇದ್ರೆ ಉಗುಳೋದು ಅದೆಲ್ಲ ಮಾಡಿದ್ರೆ ನಮಗೆ ತಗಲುತ್ತೆ ಸರ್. ನಿಮ್ಮ ಅನುಭವದಲ್ಲಿ ನೀವು ನಿಮ್ಮನ್ನ ಪೀಡಿಸ್ತಾರೆ ಬಂದಾಗ, ಇದು ಏನಾಯ್ತು, ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ, ನೀವು ಅದನ್ನ ಏನ್ ಮಾಡ್ತೀರಿ, ತಕ್ಷಣ ಹೇಳ್ತೀರೋ ಅಥವಾ ಅದನ್ನ ಮತ್ತೆ ವೈರಾಲಜಿ ಡಿಪಾರ್ಟ್ಮೆಂಟ್ ಗೆ ಕಳಿಸ್ಕೊಡ್ತೀರೋ, ಹೇಗೆ ಕ್ರಮ ಹೇಗೆ ಸರ್? ಎರಡು ವಿಧದಲ್ಲಿ ಇದೆ, ರ್ಯಾಟ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಮತ್ತೆ RT-PCR ಅಂತ ಒಂದು ಟೆಸ್ಟ್ ಮಾಡ್ತೇವೆ. RT-PCR ಅಂತ ಮಾಡಿದಾಗ ಅದನ್ನ ನಾವು VDL ಗೆ ಕಳಿಸಬೇಕಾಗುತ್ತೆ, ವೈರಲ್ ಡಿಸೀಸ್ ಲ್ಯಾಬೋರೇಟರಿಗೆ ಕಳಿಸಬೇಕಾಗುತ್ತೆ. ಅಲ್ಲಿ ಒಂದು ಸ್ಯಾಂಪಲ್ 2 ಅವರ್ಸ್ ರನ್ ಆಗುತ್ತೆ, ಒಂದು ಸ್ಯಾಂಪಲ್ ಅದು ಲೂಪ್ ಅಲ್ಲಿ ಮಾಡ್ತಾರೆ ಮತ್ತೆ ಅಥವಾ ಇಂಡಿವಿಜುವಲ್ ಅಲ್ಲೂ ಮಾಡ್ತಾರೆ. ಅಲ್ಲಿನ ಕಾನೂನಾತ್ಮಕವಾಗಿ ಏನೇನು ನಡೀಬೇಕಾಗಿರುತ್ತೋ ಆ ಆಧಾರದ ಮೇಲೆ ಅಲ್ಲಿ ಟೆಸ್ಟ್ಗಳು ನಡೆಯುತ್ತೆ. ಮತ್ತೆ ರ್ಯಾಟ್ ಅಂತ ಮಾಡಿದಾಗ ಅದಕ್ಕೆ 20 ನಿಮಿಷ ಅಂತ ಇರುತ್ತೆ. ಅದನ್ನ ಮುಂಚೆ ಮಾಡ್ತಾ ಇದ್ವಿ. ಆಗ ಮಾಡಿದಾಗ ಏನ್ಬಿಟ್ಟು 20 ನಿಮಿಷ ನಂತರ ನಾವು ಅದರಲ್ಲಿ ನೋಡ್ಬಿಟ್ಟು ರಿಸಲ್ಟ್ ಹೇಳ್ತಾ ಇದ್ವಿ, ಪಾಸಿಟಿವ್ ನೆಗೆಟಿವ್ ಅಂತ. ಪಾಸಿಟಿವ್ ಬಂದಾಗ ಹೆಲ್ತ್ ಇನ್ಸ್ಪೆಕ್ಟರ್ ಡಾಕ್ಟರ್ ಸಜೆಸ್ಟ್ ಮಾಡಿಬಿಟ್ಟು ತಿಳಿಸ್ತಿದ್ವಿ, ಸರ್ ಹಿಂಗಾಗಿದೆ, ಇದು ರಿಪೋರ್ಟ್ ಈ ತರ ಬಂದಿದೆ ಅಂದಾಗ ಅದನ್ನ ಆ ನಂತರದಲ್ಲಿ ಅವರು ಪೇಷಂಟ್ ಜೊತೆ ಕಮ್ಯುನಿಕೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರಿಗೆ ಏನ್ ಮಾಡಬೇಕು ಅಂತ ಅವ್ರು ನಿರ್ಧಾರ ತಗೊಳ್ತಾ ಇದ್ರು. ಪಾಸಿಟಿವ್ ಅಂತ ಬಂದಾಗ ಆ ವ್ಯಕ್ತಿಯ ಒಂದು ಮನೋಸ್ಥಿತಿ ಹೇಗೆ ಇರುತ್ತೆ ಸರ್? ಅದು ತುಂಬಾ ಕಷ್ಟ ಸರ್. ಯಾಕಂದ್ರೆ ಪರ್ಸನಲಿ ನಮ್ಮ ತಂದೆಯವ್ರನ್ನು ನೋಡಿದೆ, ನಮ್ಮ ತಮ್ಮನ್ನು ನೋಡಿದೆ, ಮತ್ತೆ ನಮ್ಮ ಫ್ರೆಂಡ್ಸ್ಗಳು ನೋಡಿದೆ. ಅದನ್ನ ಒಬ್ಬೊಬ್ರು ಧೈರ್ಯವಾಗಿ ತುಂಬಾ ತಗೊಂಡು ಅಂದ್ರೆ ತುಂಬಾ ಪ್ರಿಕಾಕ್ಷನ್ ತಗೊಂಡ್ತಾರೆ. ಏ ಕಾಮನ್ ಇದು, ಮುಂಚೆನೂ ಶೀತ ನೆಗಡಿ ಕೆಮ್ಮು ಜ್ವರ ಇತ್ತು, ನಾವು ನೆಗ್ಲೆಕ್ಟ್ ಮಾಡಿದಕ್ಕೋಸ್ಕರ ಇವು ಮೂರು ಒಂದೇ ಸರಿಗೆ ಬಂತು. ಅದರಿಂದ ಮೈಕೈ ನೋವು, ಇನ್ನೊಂದು ಒಳಗೆ ಲಂಗ್ಸ್ ಸಮಸ್ಯೆಗಳು ಬರ್ತಾ ಇದೆ. ಅದರಿಂದ ನಾನು ಎಷ್ಟು ದೂರ ಇರಬೇಕು, ಮೆಡಿಸಿನ್ ಯಾವ ರೀತಿ ತಗೋಬೇಕು ಅಂತ ಸಜೆಸ್ಟ್ ಮಾಡ್ಬಿಟ್ಟು ಅದನ್ನ ಸಜೆಸ್ಟ್ ಪ್ರಕಾರನೇ ಡಾಕ್ಟರ್ ಸಜೆಸ್ಟ್ ಇಂದ ಚೆನ್ನಾಗಿ ಮೆಡಿಸಿನ್ ತಗೊಂಡಾಗ ಅವರು ಆರೋಗ್ಯಕರ ಹೊರಗೆ ಬಂದಿದ್ದಾರೆ. ನೆಗ್ಲಿಜೆನ್ಸಿ ಮಾಡಿದ್ರು, ಅದೇನು ಇಲ್ಲ, ಅದೇನು ಆಗೋದು ಇಲ್ಲ, ಸ್ವಲ್ಪ ಒಂದ್ ಸ್ವಲ್ಪ ತಾರತಮ್ಯ ಮಾಡ್ತಾರಲ್ಲ, ನಾವು ಮುಂಚೆಯಿಂದ ಹೆಂಗೆಂಗೋ ಮಾಡ್ಕೊಂಡ್ ಬಂದಿವಿ, ಇದೆಲ್ಲ ಯಾವ ದೊಡ್ಡದಲ್ಲ ಅಂತಂದ್ರು ಸ್ವಲ್ಪ ಸಮಸ್ಯೆಯಿಂದ ಡೆತ್ ಆಗಿರೋದು ಕಣ್ಮುಂದೆ ಕಾಣ್ತಿದೆ ಸರ್. ನಿಮ್ಮ ಅನುಭವದಲ್ಲಿ ಧೈರ್ಯವಾಗಿ ತಗೊಂಡಂತವ್ರು ಎಷ್ಟು ಜನ ಇರಬಹುದು? ಸುಮಾರು ಜನ ಇದಾರೆ ಸರ್. ಅಂದ್ರೆ 50-50 ಅಂತ ತಗೋಬೋದು ಸರ್. ಕೆಲವೊಬ್ರು ಸಡನ್ ನರ್ವಸ್ ಆಗ್ತಾರ, ಕೆಲವೊಬ್ರು ತುಂಬಾ ಧೈರ್ಯ ತಗೊಳ್ತಾರೆ. ಯಾಕಂದ್ರೆ ಅವ್ರು ಮುಂಚಿನ ಬೆಳಕೊಂಡು ಬಂದಿರತಕ್ಕಂಥ ರೀತಿ ಆಗಿರ್ಬೋದು, ಅಥವಾ ಅವರು ಅನುಸರಿಸತಕ್ಕಂತ ಆಹಾರದ ಪದ್ಧತಿಗಳಾಗಿರ್ಬೋದು, ಮತ್ತೆ ಅವರ ನಡತೆಯಲ್ಲಿ ಇರುತ್ತೆ. ನಾವು ಹಿರಿಯ ವೈದ್ಯಾಧಿಕಾರಿಗಳು ತುಂಬಾ ಸಂದರ್ಶಿಸಿ ನಿಮ್ಮ ಜೊತೆ ಸಂದರ್ಶನ ತಿಳಿಸಿದ್ದಾರೆ, ನಾವು ಶುದ್ಧವಾಗಿರಬೇಕು, ಮತ್ತೆ ಹಿಂದಿನ ಸಂಪ್ರದಾಯವನ್ನು ನಾವು ಮತ್ತೆ ನೆನಪು ಮಾಡ್ಕೋಬೇಕು, ಹೊರಗಡೆಯಿಂದ ಬಂದಾಗ ಕಾಲು ತೊಳ್ಕೊಂಡು ಒಳಗಡೆ ಬರಬೇಕು, ಯಾಕೆ ಬರಬೇಕು ಅಂತೀವಿ, ಮನೇಲಿ ಧೂಪ ಹಾಕ್ಬೇಕು ಅಂತ ಹೇಳ್ತಾರೆ. ಯಾಕೆ ಧೂಪ ಹಾಕ್ಬೇಕು ಅಂತಂದ್ರೆ ನಾವು ಯಾವುದೇ ಕ್ರಿಮಿ ಕೀಟಗಳಾಗಿರಲಿ ಅಥವಾ ವೈರಸ್ಗಳಾಗಲಿ ಆ ರೀತಿ ಎಲ್ಲ ನಮ್ಮ ಮನೆ ಒಳಗಲ್ಲಿ ಬರ್ತಾ ಇರುತ್ತೆ, ಅದನ್ನು ಹೀಟ್ ಹಾಕ್ದಾಗ ಏನಾಗುತ್ತೆ, ಅವು ಆಕ್ಸಿಜನ್ ಕೊರತೆಯಿಂದ ಆಗಲಿ ಹೊರಗಡೆ ಹೋಗ್ಬೋದು. ಅಕಸ್ಮಾತ್ ಹೀಟಿಗೆ ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಬದುಕೋದಿಲ್ಲ, ಹಾಗಾಗ್ಬಿಟ್ಟು ಡೆತ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಹಿಂದಿನ ಕಾಲದಲ್ಲೇ ಅದಿತ್ತು, ನಾವು ಈಗ ಅಂತ ಏನ್ ಮಾಡ್ತಾ ಇಲ್ಲ, ಅದನ್ನೆಲ್ಲ ನಾವು ಅಳವಡಿಸ್ಕೋಬೇಕು ಅನ್ನೋದು ತುಂಬಾ ಅವಶ್ಯಕತೆ ಇದೆ ಸರ್ ನಮಗೆ. ಆಸ್ಪತ್ರೆಗಳೇ ಒಂದರತ್ತ ವೈರಸ್ ತುಂಬಿಕೊಂಡಿರುತ್ತೆ, ನೀವು 24 ಗಂಟೆ ಅಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೆ ಆ ತೊಂದರೆ ಅಂತ ಏನ್ ಅನ್ಸಿಲ್ವಾ? ಇಲ್ಲ ಸರ್, ಅದಕ್ಕೆಲ್ಲ ಪ್ರಿಕಾಕ್ಷನ್ ಆಗಿ ನಾವೆಲ್ಲ ತುಂಬಾ ಮುಂಜಾಗ್ರತೆ ವಹಿಸ್ತೀವಿ. ನಾವು ಅಲ್ಲೂ ಸಮೇತ ನಾವೇನು ಧೂಪ ಅಂತ ಹಾಕ್ತಿವ ಅಲ್ಲಿ ಕೆಮಿಕಲ್ ಪೌಡರ್ಗಳು ಬರುತ್ತೆ, ಅಂದ್ರೆ ಇಮ್ಯುನೈಸೇಷನ್ ಮಾಡ್ತೀವಿ ನಾವು. ಅಲ್ಲಿ ಇಮ್ಯುನೈಸೇಷನ್ ಮಾಡೋದು ಪೂರ್ತಿ ಅದೆಲ್ಲ ಏರಿಯಾನೆಲ್ಲ ಸ್ವಲ್ಪ ಹೀಟ್ ಎಲ್ಲ ಆಗ್ಬಿಟ್ಟು ಬರ್ನಿಂಗ್ ತರ ವೈರಸ್ ಎಲ್ಲ ಡೆತ್ ಆಗೋ ತರ ಆಗುತ್ತೆ. ನಮ್ ವೈದ್ಯಾಧಿಕಾರಿಗಳು ತುಂಬಾ ಜನ ಪಾಸಿಟಿವ್ ಬಂದಿದೆ ಸರ್, ಟೆಕ್ನಿಷಿಯನ್ ಗಳು ಪಾಸಿಟಿವ್ ಬಂದಿದೆ, ಆಶಾ ಕಾರ್ಯಕರ್ತರಿಗೂ ಬಂದಿದೆ, ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದೆ, ನಾವು ಎಲ್ಲರಾಗೆ ಮನುಷ್ಯರು, ಹಾಗಾಗ್ಬಿಟ್ಟು ನಮಗೂ ಸೋಂಕು ತಗುಲುವ ಸಾಧ್ಯತೆ 90% ಇದೆ. ಸೋಂಕು ತಗಲತ್ತೆ ಅಂತ ಹೇಳಿದ್ರಿ ನಿಮಗೆ, ಪಾಪ ನೀವು ಅದರಲ್ಲೇ 24 ಗಂಟೆ ತೊಡಗಿಸ್ಕೊಂಡಂತವ್ರು, ರೋಗಿಯಿಂದ ನಿಮಗೆ ಬಂದಿರತಕ್ಕಂತ ಉದಾಹರಣೆಗಳು ಏನಾರ ಇದೆಯಾ ಸರ್? ಪರ್ಸನಲಿ ನಾನಂದ್ರೆ ಪ್ರಿಕಾಕ್ಷನ್ ಅಲ್ಲಿ ತಯಾರಾಗಿರ್ತೀನಿ, ನಾನು ಹೋಗ್ತಾ ಇರೋದು ಕೋವಿಡ್ ಟೆಸ್ಟಿಗೆ, ನಾನು ಯಾವ ರೀತಿ ಇರಬೇಕು ಅಂತ. ನಾನು ಕಿಟ್ ಹಾಕೋಕ್ಕಿಂತ ಮುಂಚೆನೆ ಊಟ ಅಥವಾ ನೀರು ಕುಡಿದು ಹೋಗಿರ್ತೇವೆ, ಅದನ್ನ ಹಾಲ್ ಮುಗಿಸಿದ ಮೇಲೆ ನೆಕ್ಸ್ಟ್ ಟೆಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂದಾಕರೆ ಯಾವುದೇ ಕಾರಣಕ್ಕೂ ಮಾಸ್ಕ್ ಇಂದ ಹೊರಡೆ ಬಾಯಿ ತೆಗೆದು ಮಾತಾಡೋದಿಲ್ಲಾಗ್ಲಿ, ಅಥವಾ ನೀರು ಕುಡಿಯೋದಾಗಲಿ, ಕಾಫಿ ಕುಡಿಯೋದಾಗಲಿ, ತಿಂಡಿ ತಿನ್ನೋದು ಮಾಡೋದಿಲ್ಲ, ಕೈ ಗ್ಲೋಸ್ ಆಗಿರ್ತೀವಿ. ಆ ನಂತರದಲ್ಲಿ ನಾವು ಪಿಪಿ ಕಿಟ್ ಹಾಕೊಂಡ್ಬಿಟ್ಟು ಅವ್ರನ್ನ ಟೆಸ್ಟ್ ಎಲ್ಲ ಮಾಡ್ತೀವಿ. ಎಲ್ಲ ಮುಗಿದಾದ ನಂತರ ಸುಮಾರು ಅದು 1 ಅವರ್ ಆಗ್ಬೋದು, ಇಲ್ಲ 2 ಅವರ್ ಆಗ್ಬೋದು, ಇಲ್ಲ 3 ಅವರ್ ಆಗ್ಬೋದು. ಆ ಅವರ್ಸ್ ಮುಗಿದ ಮೇಲೆ ನಾವು ಅದನ್ನೆಲ್ಲ ರಿಮೂವ್ ಮಾಡಿ ಸ್ಯಾನಿಟೈಸ್ ಆಗಿ ಆಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ಊಟ ತಿಂಡಿ ಅಥವಾ ನೀರು ಸಮೇತ ಕುಡಿಯೋದು. ಈ ಪಿಪಿ ಕಿಟ್ಟಿನ ಅವಧಿ ಎಷ್ಟು ದಿನ ಇರುತ್ತದೆ? ಇಲ್ಲ ಸರ್, ಒಮ್ಮೆ ಅವಧಿಗಿಂತ ನಾವು ಎಷ್ಟು ಡ್ಯೂರೇಷನ್ ತಗೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅವಧಿ ಅಂತಂದಾಗ ಅದನ್ನ ಹೀಟ್ ಮಾಡಿ ಬಳಸ್ತಾ ಇದ್ರು, ಮುಂಚೆ ಎಲ್ಲ ನಾವು ಆಪರೇಷನ್ ಮಾಡ್ಬೇಕಾದ್ರೆ ಬಳಸ್ತಾ ಇದ್ರು ಡಾಕ್ಟರ್ಗಳೆಲ್ಲ, ತುಂಬಾ ಇದು ಮಾಡ್ಬಿಟ್ಟು ಹಾಟ್ ಏರ್ ಅವನಿಗೆ ಹಾಕ್ಬಿಟ್ಟು ಅದು ಬಳಸ್ಬಿಟ್ಟು ಅದನ್ನ ಮಾಡ್ತಾ ಇದ್ರು. ಈ ಪಿಪಿ ಕಿಟ್ ಎಂದ ಆಗುತ್ತಂದ್ರೆ ಫೀಲ್ಡ್ಗೆ ಹೋಗಿರ್ತೀವಿ, ಅಲ್ಲಿ ಸುಮಾರು ಒಂದು 20-30 ಅಥವಾ 100 ಜನ ತನಕ ಟೆಸ್ಟ್ ಆಗುತ್ತೆ. ಅದಾದ್ಮೇಲೆ ಅದನ್ನ ಕ್ಯಾರಿ ಮಾಡೋದಿಲ್ಲ ನಾವು, ಅದನ್ನೇನ್ ಮಾಡ್ತೀವಿ ಫೋಲ್ಡ್ ಮಾಡಿ ರಿಮೂವ್ ಮಾಡ್ಬಿಟ್ಟು ಒಂದು ಬಯೋಮೆಡಿಕಲ್ ಕವರ್ಗೆ ಲಾಕ್ ಮಾಡ್ಬಿಟ್ಟು ನಾವು ವೇಸ್ಟೇಜ್ ಕೊಡ್ತೀವಿ. ಅವ್ರು ಏನ್ ಮಾಡ್ತಾರೆ, ಬರ್ನಿಂಗ್ ಮಾಡ್ಕೊಂತಾರೆ, ಇಲ್ಲ ತಗೊಂಡೋಗ್ಬಿಟ್ಟು ಅದನ್ನ ಇದು ಮಾಡ್ತಾರೆ. ಆ ರೀತಿ ಮಾಡ್ತಾರೆ, ಅದನ್ನ ನಾವು ಅವತ್ತಿನಿಗೆ ಅವತ್ತಿಗೆ ಕ್ಲೋಸ್ ಮಾಡ್ತೀವಿ, ಅದನ್ನ ಮತ್ತೆ ರೀಸೈಕಲ್ ಮಾಡ್ಕೊಂಡು ಬಳಸೋದಿಲ್ಲ. ನಿಮಗೇನಾರ ತೊಂದರೆಗಳಾದ್ರೆ, ಅಂದ್ರೆ ಟೆಸ್ಟ್ ಮಾಡ್ತಿರಲ್ಲ, ಆ ಒಂದು ಇನ್ಸ್ಟ್ರೂಮೆಂಟ್ ಏನಾರ ಕೈ ಕೊಟ್ರೆ, ಆ ಸಂದರ್ಭದಲ್ಲಿ ಏನೋ ನಿಮಗೆ ಅಷ್ಟು ಸರಿ ಅಂತ ಅನ್ನಿಸ್ತಾ ಇಲ್ಲ ಅಂತ ಅನ್ಸಿದ್ರೆ ಅವಾಗ ಏನ್ ಮಾಡ್ತೀವಿ? ಆ ರೀತಿ ಕೆಲವೊಮ್ಮೆ ಆಗಿದೆ ಸರ್. ಯಾಕಂದ್ರೆ ನಾವು ಸ್ವಾಬ್ ಕಲೆಕ್ಷನ್ ಮಾಡಕ್ ಹೋದಾಗ ವಿಟಿಎಂ ಟ್ಯೂಬ್ಸ್ ಲೀಕ್ ಆಗಿರುತ್ತೆ, ಗೊತ್ತಾಗಿದ್ದಿರಲ್ಲ, ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ಸ್ವಲ್ಪ ಏನೋ ಆಗಿರುತ್ತೆ. ರ್ಯಾಟ್ ಕಿಟ್ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ದೋಷಗಳಾಗಿರ್ತಾವ. ಆ ಟೈಮಲ್ಲಿ ಆ ಪೇಷಂಟ್ ನಮ್ಮ ವರ್ತನೆ ಮಾಡ್ತಾರಲ್ಲ, ವರ್ತನೆ ಮಾಡಬೇಕಾದ್ರೆ ಒಂದು ಫೇಸ್ ಮಾಡೋದೇ ಒಂದು ನಮಗೆ ದೊಡ್ಡ ಇದು. ಎಕ್ವಿಪ್ಮೆಂಟ್ಸ್ ಏನಾದ್ರು ಹಾಳಾದ್ರೆ ಅದನ್ನ ಟೆಕ್ನಿಕಲಿ ಎರರ್ ಆಗಿರುತ್ತೆ, ಸರಿ ಮಾಡ್ಕೋಬಹುದು. ಆಗಬಿಟ್ಟು ನಾವು ಆದಷ್ಟು ಪೇಷಂಟ್ ಜೊತೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಆತ್ಮೀಯವಾಗಿ ಮಾತಾಡ್ಕೊಂಡ್ರೆ ನಮ್ಗೆ ಯಾವ ಸಮಸ್ಯೆ ಬರೋದಿಲ್ಲ ಸರ್. ಜಾಗದಲ್ಲಿ ನಿಮ್ಗೇನ್ ಟ್ರೈನಿಂಗ್ ಆಗಿತ್ತಾ ಅಥವಾ ಹೇಗೆ? ನಾವು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡಿದ್ವಿ ಸರ್, DMLT ಅಂತ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಅಂತ. ಆ ಕೋರ್ಸ್ ಓದಿದ್ವಿ. ಆ ಕೋರ್ಸ್ ಆಧಾರದ ಮೇಲೆ ನಮಗೆ ಸೀನಿಯರ್ ಡಾಕ್ಟರ್ ಅಥವಾ ಲ್ಯಾಬ್ ಟೆಕ್ನಿಷಿಯನ್ ನಮಗೆ ಟ್ರೈನಿಂಗ್ ನೀಡ್ತಾರೆ. ಯಾವ ರೀತಿ ಟೆಸ್ಟ್ ಮಾಡಬೇಕು, ಅದನ್ನ ಯಾವ ರೀತಿ ಪ್ರಿಕಾಕ್ಷನ್ ಅಲ್ಲಿ ಅದನ್ನ ಪ್ಯಾಕ್ ಮಾಡಬೇಕು, ಮತ್ತೆ ಅದನ್ನ ಯಾವ ರೀತಿ ವಿಡಿಯೋಲಿ ಸೆಂಡ್ ಮಾಡಬೇಕು, ಅದ್ರ ವಿಡಿಯೋಲಲ್ಲಿ ಯಾವ ರೀತಿ ಅವ್ರು ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಳವಾಗಿ ಕ್ಲೀನ್ ಆಗಿ ನಮಗೆ ಬಿಡಿಸಿ ಹೇಳಿರ್ತಾರೆ. ಮತ್ತೆ ಅವ್ರು ಸೀನಿಯರ್ ಮಾಡಿರೋದನ್ನ ಒಂದ್ಸಲ ತೋರಿಸ್ತಾರೆ ನಮಗೆ. ಆ ಆಧಾರದ ಮೇಲೆ ನಾವು ಹಿಂದೆ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಕೆಲವೊಂದನ್ನ ಅವ್ರು ಸಜೆಸ್ಟ್ ಮಾಡಿದ್ನ ನಾವು ಫಾಲೋ ಅಪ್ ಮಾಡ್ತೀವಿ, ಕೆಲವೊಂದು ನಮಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಮುಂಚೆನೆ ಕೇಳಿಬಿಟ್ಟು ಆ ನಂತರ ಕೆಲಸ ಮಾಡ್ತೀವಿ. 24 ಗಂಟೆ ಇದರಲ್ಲೇ ಇರ್ತೀರಿ, ಒಂದ್ ಸ್ವಲ್ಪ ಬೇಜಾರಾಗಿರುತ್ತೆ. ಮನೆ ಹೋದ್ಮೇಲೆ ಏನು ಹವ್ಯಾಸಗಳು ಬೇರೆ ಏನು ಇಟ್ಕೊಂಡಿರ್ತೀರಿ? ಖಂಡಿತ ಸರ್, ಯಾವಾಗಲೂ 24/7 ಇದರಲ್ಲೇ ಮುಳುಗಿರೋದ್ರಿಂದ ನಾವು ಕಿಟ್ ಹಾಕೊಂಡಾಗ ಸಮೇತ ನಾವು ಹೊರಗಡೆ ಪೇಷಂಟ್ ಗಳು ಬಂದಿರ್ತಾರೆ, ಕಾಲೇಜ್ ಹುಡುಗರು ಬಂದಿರ್ತಾರೆ ಟೆಸ್ಟಿಗೆ ಅಂತ, ಅವ್ರ ಜೊತೆ ತಮಾಷೆ ಮಾಡ್ತಾ ಇರ್ತೀವಿ. ಅವ್ರ ಜೊತೆ ಯಾವ್ದೋ ಒಂದು ಯಾವ ಊರೋ ನಿಂದು ಇಲ್ಲಿಗೆ ಯಾಕೆ ಬಂದೆ ಇಂದು, ಈ ರೀತಿ ನಾವು ಅವ್ರನ್ನ ಕೇಳ್ತೀವಿ. ಅವನ್ ಹೇಳ್ತಾನೆ, ಅವ್ನ ನಗ್ತಾನೆ, ಖುಷಿ ಪಡ್ತಾರ. ಚಿಕ್ಕ ಮಕ್ಳು ಬರ್ತಾರ, ಅವ್ರಿಗೂ ಅಷ್ಟೇ, ಏನಪ್ಪ ಏನ್ ಹಿಂಗ್ ಬಂದ್ಬಿಟ್ಟೆ, ಏನ್ ಟೆಸ್ಟ್ ಮಾಡಿಸ್ತಿ ಅಣ್ಣ, ಕೊರೋನಾ ಟೆಸ್ಟ್ ಬಂದೆ ಅಣ್ಣ ಅಂತಾರೆ. ಕೊರೋನಾ ಟೆಸ್ಟ್ ಮಾಡಕ್ ಬಂದ ಇಲ್ಲ ನಿನಗೆ ಟೆಸ್ಟ್ ಮಾಡ್ಸ್ಕೊಳಕ್ ಬಂದೇವ ಅಂತ ಕೇಳ್ತೀವಿ. ಅವಾಗ ಮಾತಿನ ಚಕಮಕ್ಕಿ ಒಂದಕ್ಕೊಂದು ಬೆಳೀತಾ ಹೋಗುತ್ತೆ ನಮಗೆ. ಒಟ್ಟಿನಲ್ಲಿ ಖುಷಿಯಿಂದ ಇಟ್ಟಿರ್ತೀರಿ? ಖಂಡಿತ ಸರ್. ಇದು ಬಿಟ್ಟು ಪುಸ್ತಕ ಓದುವಂತದ್ದು, ಸಂಗೀತ, ನಾಟಕ, ಈ ತರದ ಜನರ ಹವ್ಯಾಸ? ಹೌದು ಸರ್, ನಾಟಕದ ಹವ್ಯಾಸ ಇದೆ ಸರ್. ನಾವು ನೀನಸಂ ತಿರುಗಟಗಳನ್ನು ಹೋಗ್ತಾ ಇದ್ದೆ, ನೀನಸಂ ತಿರುಗಟಗಳಿಗೆ ಹೋಗ್ತಾ ಇದ್ದೆ, ಅಂದ್ರೆ ಶಿಬಿರ ಮಾಡಿದ್ದೆ ನೀನಸಂಲ್ಲಿ. ಅದ ತದನಂತರದಲ್ಲಿ ಜನಮನದಾಟ ಹೆಗ್ಗೋಡಲ್ಲಿ ಇದೆ, ಜನಮದ ತಂಡ ಇದೆ. ಆ ಹೆಗ್ಗೋಡ ತಂಡದಿಂದ ನಾವು ಕುರುಕ್ಷೇತ್ರ ನಾಟಕ ರಾಜ್ಯದಂತ ಮಾಡ್ತಾ ಬಂದ್ವಿ, ಗಣೇಶ್ ಮಾಸ್ಟರ್ ಸಾರಥ್ಯದಲ್ಲಿ. ಹಾಗೆ ಜಮುರಾ ಇತ್ತು. ಹೀಗೆ ಕೆಲವೊಂದು ದಾತ್ರಿ ರಂಗ ಸಂಸ್ಥೆ ಅಂತ ಒಂದಿದೆ ಬಳ್ಳಾರಿಯಲ್ಲಿ, ಟೇಟ್ರ ಸಮರೆ ಅಂತಿದೆ. ಈ ತಂಡಗಳ ಜೊತೆ ನಾವು ಒಡನಾಟ ಇತ್ತು. ಶಿವಮೊಗ್ಗದಲ್ಲಿ ರಂಗಾಯಣ ಇದೆ, ರಂಗಾಯಣದಲ್ಲಿ ನಾಟಕಗಳು ನೋಡಕ್ ಹೋಗ್ತಾ ಇದ್ವಿ. ಈ ಕೋವಿಡ್ ಬಂದಿರೋದ್ರಿಂದ ಆ ಟೈಮಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಈಗೆಲ್ಲ ಓಪನ್ ಆಗಿರೋದ್ರಿಂದ ಎಲ್ಲ ಕಡೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಾಟಕಗಳು ಡೈಲಾಗ್ಗಳನ್ನ ಹುಡುಗರ ಮಧ್ಯದಲ್ಲಿ ಹೇಳ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಹಾಡುಗಳು ಹೇಳ್ತಾ ಇರ್ತೀವಿ, ಈ ರೀತಿ ಮಾಡ್ತಾ ಇರ್ತೀವಿ ಸರ್. ನಿಮಗೆಲ್ಲ ಒಂದ್ ಕಡೆ ಸಿನಿಮಾ ನಟ ಆಗಬೇಕು ಅನ್ನೋ ಆಸೆ ಇರ್ಲಿಲ್ವಾ? ಇಲ್ಲ ಸರ್, ನಾನು ರಂಗಭೂಮಿ ಮೇಲೆ ಬದುಕಬೇಕು ಅನ್ನೋ ಆಸೆ ತುಂಬಾ ಇತ್ತು. ಆಗಬಿಟ್ಟು ರಂಗಭೂಮಿ ಕಡೆ ಹೆಚ್ಚು ಒಲವು ಕೊಡ್ತಾ ಇದ್ದೆ. ಈಗ ಸಿನಿಮಾನೇ ನಮಗೆ ಸ್ವಲ್ಪ ಅವಕಾಶ ಕೊಡೋ, ನಮ್ಮ ಕಲೆಗಳು ಅಥವಾ ನಮ್ಮ ಕೆಲಸ ನೋಡಿ ಸಿನಿಮಾದಲ್ಲಿ ಕೆಲಸ ಮಾಡೋ ನಮ್ಮನ್ನ ಹತ್ತಿರದ ಕರ್ಕೊಳತ್ತರ ಸ್ವಲ್ಪ ಟಚ್ ಇದೆ ಸರ್. ನೀನಾಸಮ್ಮಲ್ಲಿ ಎಷ್ಟು ದಿನ ಟ್ರೈನಿಂಗ್ ತಗೊಂಡ್ರಿ ಸರ್? ಅದು 30 ದಿವಸದ ವರ್ಕ್ಶಾಪ್ ಇತ್ತು ಸರ್. ನೀನಾಸಮ್ ಅಕ್ಟೋಬರ್ ತಿಂಗಳ ನಡೆಯುತ್ತೆ, ಆ ತಿಂಗಳಲ್ಲಿ ನಾವು ವರ್ಕ್ಶಾಪ್ ಮಾಡ್ತಾ ಬಂದ್ವಿ. ವರ್ಕ್ಶಾಪ್ ಮಾಡ್ತಾ ಆದ್ಮೇಲೆ ನೆಕ್ಸ್ಟ್ ತಿರುಗಾಟ ಅಂತ ಇತ್ತು. ಸೀನಿಯರ್ಸ್ ಅಂದ್ರೆ 1 ಇಯರ್ ಕೋರ್ಸ್ ಮಾಡಿರ್ತಾರ, ಆ ಕೋರ್ಸ್ ಮಾಡಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಕೆಲವೊಂದು ಜನನ ಆಯ್ಕೆ ಮಾಡಿಬಿಟ್ಟು 1 ವರ್ಷ 2 ನಾಟಕ ಕೊಟ್ಟುಬಿಟ್ಟು ತಿರುಗಾಟ ಮಾಡಿ ಅಂತ ಓವರ್ ಆಲ್ ಕರ್ನಾಟಕ ಅಥವಾ ಔಟ್ ಆಫ್ ಸ್ಟೇಟ್ಗೂ ಕಳಿಸ್ತಾರ. ಆ ತಂಡ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದು ಸೀನಿಯರ್ ಡೈರೆಕ್ಟರ್ಗಳ ಹತ್ರ ಮತ್ತೆ ಸಂಚಾಲಕರ ಹತ್ರ ಕೇಳ್ಕೊಂಡಾಗ ಅವರು ನನ್ನ ಆಸಕ್ತಿ ಮತ್ತೆ ನನ್ನ ಕೆಲಸ ಸ್ವಲ್ಪ ಅವ್ರಿಗೆ ಒಪ್ಪಿಗೆ ಆಗಿತ್ತು ಅಂತ ಅನಿಸ್ತು. ಆ ಟೈಮಲ್ಲಿ ಓಕೆ ಅಂದ್ರು, ಕೆಲವೊಂದು 2 ನಾಟಕಗಳಲ್ಲಿ ಅವಕಾಶ ಕೊಟ್ಟರು. ಆ ನಾಟಕದಲ್ಲಿ ಅಭ್ಯಾಸ ಮಾಡ್ತಾ ಮತ್ತೆ ಅವ್ರ ಜೊತೆ ತಿರುಗಾಟನೂ ಮಾಡಿದೆ. ಸುಮಾರು 1-3 ವರ್ಷ ನೀನು ತಿರುಗಾಟ ತಂಡಗಳ ಜೊತೆ ಕಲಾವಿದನಾಗಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಬಂದೆ. ನಾಟಕ ಒಂದು ರೀತಿ ಭ್ರಮ ಬದುಕು ಅಂತ ಅನ್ಸಲ್ವಾ? ಇಲ್ಲ ಸರ್, ಅದೊಂಥರ ಉತ್ಸಾಹ ಉಲ್ಲಾಸ, ಅದೇನೋ ಒಂಥರ ಬೇರೆ ಪ್ರಪಂಚನೇ ತುಂಬಿಸ್ತದೆ ನಮಗೆ. ನಾಟಕ ಅಂತ ತಕ್ಷಣ ಬೇರೆ ಪ್ರಪಂಚ ನೋಡೋಕ್ಕಿಂತ ಆ ನಾಟಕದೊಳಗಿರೋ ಒಂದು ಪ್ರಪಂಚ ಗೆಳೆದು ಬಿಟ್ರೆ ನಾವು ಬೇರೆ ಪ್ರಪಂಚ ನಮಗೇನು ಕಾಣಿಸೋದಿಲ್ಲ. ಯಾಕಂದ್ರೆ ಕೆಲವೊಂದು ಸತ್ಯತೆಗಳು ತೋರಿಸುತ್ತೆ ನಮಗೆ, ಕೆಲವೊಂದು ಬದುಕಿನ ನಡನುಡಿಗಳನ್ನು ತೋರಿಸುತ್ತೆ. ಹಂಗಾಗ್ಬಿಟ್ಟು ನಾಟಕ ಅನ್ನೋದು ಒಂಥರ ತುಂಬಾ ಶಕ್ತಿಶಾಲಿ ಇದೆ ಅಂತ ಅನ್ಸುತ್ತೆ ಸರ್. ಸುಬಣ್ಣನ ನೋಡಿದ್ರ? ಇಲ್ಲ ಸರ್, ಆ ಭಾಗ್ಯ ನಮಗೆ ಸಿಗ್ಲಿಲ್ಲ. ಅಕ್ಷರ ನೋಡಿದೀವಿ ಸರ್, ಅಕ್ಷರ ಸರ್ ನೋಡಿದೀವಿ, ಐತಾಳ್ ಮಾಸ್ಟರ್ ನೋಡಿದೀವಿ, ಜಂಬೆ ಸರ್ ನೋಡಿದೀವಿ. ಇವರಿಂದ ಎಲ್ಲ ಕಲ್ತಿರೋ ತುಂಬಾ ಇದೆ ಸರ್, ತುಂಬಾ ಇದೆ ಸರ್. ಯಾಕಂದ್ರೆ ಅವ್ರವ್ರ ಒಂದೊಂದು ಹೆಜ್ಜೆನು ಸಮೇತ ಒಂದೊಂದು ಅಕ್ಷರಗಳು ಇದ್ದಂಗ ಅವು. ಅವ್ರು ಹೋಗೋ ದಾರಿ, ಮಾತಾಡೋ ರೀತಿ, ಮತ್ತೆ ಅವ್ರು ಹೇಳ್ಕೊಡ್ತಕ್ಕಂತ ನಿದರ್ಶನ ತಿಳಿಸ್ತಿರ್ತಾರೆ ನಮಗೆ. ನಿರ್ದೇಶನ ಮಾಡ್ಬೇಕಾದ್ರೆ ಅವ್ರು ಕೂತಾಗ ನೋಡ್ತಾ ಇದ್ರೆ ಇದು ಏನ್ ಮಾಡ್ತಾರೆ ಅಂತ ಇರ್ತಿದ್ದೆ ನಾನು. ಸೀನಿಯರ್ಸ್ ಎಲ್ಲ ಮಾಡ್ತಾ ಇದ್ರು, ನಾನು ಜೂನಿಯರ್ ಆಗಿದ್ದ ಕೂತ್ ನೋಡ್ತಾ ಇದ್ದೆ. ಹಂಗ್ ನೋಡ್ತಾ ಇರ್ಬೇಕಾದ್ರೆ ಅವ್ರು ಮಾಡ್ತಿರೋದು ಏನ್ ಈ ತರ ಮಾಡಿಸ್ತಾರೆ, ಆಮೇಲೆ ನಾಟಕವನ್ನು ಕಟ್ಟಿದ ನಂತರದಲ್ಲಿ ಕಾಣಿಸ್ತೀವಲ್ಲ ನಾವು, ಅದು ಅದ್ಭುತವಾಗಿರುತ್ತೆ ಸರ್. ಅದು ಅದನ್ನ ನಾನು ತುಂಬಾ ಮಿಸ್ ಮಾಡ್ಕೊಂಡಿರ್ತೆ ಅಂತ ಅನ್ಸ್ಬಿಡ್ತು. ಈಗ ನಿಮ್ಗೆ ಒಂದು ಪಕ್ಷ ಅವಕಾಶ ಕೊಟ್ರೆ, ಒಂದ್ ಕಡೆ ಸರ್ಕಾರಿ ನೌಕರಿ ಪರ್ಮನೆಂಟ್ ಜಾಬ್ ಬಂದ್ಬಿಡತ್ತೆ, ನಾಟಕ ರಂಗದಲ್ಲೂ ನಿಮಗೊಂದು ಒಳ್ಳೆ